ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಅತಾಲಟ್ಟಿ ಗ್ರಾಮದ ಗೌರಮ್ಮ ಸುಭಾಸ್ ಹಂಚನಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಅತಾಲಟ್ಟಿ ಗ್ರಾಮದ ಗೌರಮ್ಮ ಸುಭಾಸ್ ಹಂಚನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇವರು ಮೆಕ್ಕೆಜೋಳ, ತೊಗರಿ, ಕಡಲೆ, ಗೋಧಿಯನ್ನು ಬೆಳೆದ ಆದಾಯವನ್ನ ಪಡಿತಾ ಇದ್ದಾರೆ. ಇವರು ವಿಶೇಷವಾಗಿ ಮೆಕ್ಕೆಜೋಳ ಮತ್ತು ತೊಗರಿಯಲ್ಲಿ ಹೋಮಿಯೋ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಾರ. ಇದರ ಜೊತೆಗೆ ಇವರು ಪಶು ಸಂಗೋಪನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವರನ್ನ ಮಾತಾಡಿಸಿ ಅವರ ಕೃಷಿ ಅನುಭವವನ್ನ ಕೇಳೋಣಂತ. ಗೌರಮ್ಮ ಸುಭಾಸ್ ಹಂಚನಾಳ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಗೌರಮ್ಮ ಅವರೇ, ತಾವು ಯಾವ ಬೆಳೆಗಳನ್ನ ಬೆಳೀತಾ ಇದ್ರಿ? ನಮ್ಮ ಹೊಲದಾಗ್ರಿ ಮೆಕ್ಕೆಜೋಳ, ತೊಗರಿ ಬೆಳೀತಾವ್ರಿ ಸರ್. ತಾವು ಈ ಪಶು ಸಂಗೋಪನೆಯನ್ನು ಮಾಡ್ತೀರಿ ಅಂತ ಕೇಳಿ. ಮಾಡ್ತಿದೀವಿ ಸರ್. ತಮ್ಮ ಹಸುಗಳ ಯಾವ್ಯಾವ? ಎಮ್ಮೆ ಅದಾವ್ರಿ. ಎಷ್ಟದಾವ್ರಿ? 3 ಎಮ್ಮೆ ಅದಾವ್ರಿ, ಕುರಿಗಳದಾವ್ರಿ, ಅದ್ರವೆಲ್ಲ ಮಾಡ್ತೀವ್ರಿ. ಈ ಮೆಕ್ಕೆಜೋಳ, ತೊಗರಿ, ಗೋಧಿ, ಕಡಲೆ ಬೆಳಿತಿರಂತ ಹೇಳಿದ್ರಿ. ಇವು ರಾಸಾಯನಿಕದಾಗ ಬೆಳಿತೀರಿ ಏನು ಸಾವಯವದಾಗ ಬೆಳಿತೀರಿ? ಸಾವಯವದಾಗ ಬೆಳಿತೀರಿ ಸರ್. ಸಾವಯವದಾಗ ಬೆಳಿತೀರಿ. ತಾವು ಈ ಕೃಷಿಯನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 5-6 ವರ್ಷ ಆಯ್ತು ಸರ್ ಮಾಡ್ಲಿಕ್ಕೆ. 5-6 ವರ್ಷ ಆಯ್ತು. ಎಷ್ಟು ಎಕರೆ ಹೊಲ ಐತ್ರಿ? 2.5 ಎಕರೆ ಅದ್ರ ಸರ್. 2.5 ಎಕರೆದೊಳಗ ಇಷ್ಟೆಲ್ಲ ಬೆಳೆಗಳನ್ನ ಬೆಳಕೊಂಡು ಪಶು ಸಂಗೋಪನೆಯನ್ನು ಮತ್ತು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ರಿ? ಹಾ, ಮಾಡ್ತೀವ್ರಿ ಸರ್. ನೀವ್ ಒಬ್ಬರ ಮಾಡ್ತೀರ ಮತ್ತೆ? ಇಲ್ಲ, ನಮ್ಮ ಮನೆಯವರು ನಾವು ಕೂಡ ಮಾಡ್ತಿದೀವ್ರಿ. ನಿಮ್ಮ ಮನೆಯವರು ನೀವು ಕೂಡ ಮಾಡ್ತಾ ಇದ್ರಿ. ಈ ಹೋಮಿಯೋ ಕೃಷಿಯನ್ನ ಎಷ್ಟು ವರ್ಷದಿಂದ ತಾವು ಬಳಸ್ತಾ ಇದ್ದೀರಿ? 2 ವರ್ಷದಿಂದ ಮಾಡ್ತೀವಿ. ಯಾವ್ಯಾವ ಬೆಳೆಯಲ್ಲಿ ಬೆಳೆಸಿರಿ? ನಾವು ಮೆಕ್ಕೆಜೋಳ, ತೊಗರಿ, ಕಡ್ಲಿ, ಗೋಧಿಗೆ ಬೆಳೆಸ್ತಿದೀವ್ರಿ. ನೀವು ಬೀಜೋಪಚಾರದಿಂದ ಸ್ಟಾರ್ಟ್ ಮಾಡಿದ್ರೆ ಏನ್ ಹೆಂಗ್ರಿ? ಬೀಜೋಪಚಾರಲಿಂತ ಮಾಡ್ತೀವ್ರಿ ಸರ್. ಬೀಜೋಪಚಾರದಿಂದ ಮಾಡ್ರಿ. ಆದ್ರೆ ಈಗ ಮತ್ತೆ ಸ್ಪ್ರೇ ಗ್ರೇ ಮಾಡ್ತೀರಿ? ಸ್ಪ್ರೇ ಇದೆ, ಹೋಮಿಯೋಪತಿ ಅದೇ ಮಾಡ್ತೀವ್ರಿ ಸರ್. ಮತ್ತೆ ಗೊಬ್ಬರ, ರಾಸಾಯನಿಕ ಗೊಬ್ಬರದ ಏನ್ ಮಾಡಲ್ಲ ಸರ್. ಹೋಮಿಯೋಪತಿ ಅದೇ ಮಾಡ್ತೀವ್ರಿ. ಹೋಮಿಯೋಪತಿ ಮಾಡ್ತೀರಿ. ಈಗ ನಿಮ್ ಜೊತೆ ನಿಮ್ಮ ಯಜಮಾನರು ಕೃಷಿಯಲ್ಲಿ ಭಾಗಿಯಾಗಿ? ಹಾ, ಯಜಮಾನರು ನಾವು ಕೂಡ ಮಾಡ್ತಿದ್ದೀವ್ರಿ ಸರ್. ಗೌರಮ್ಮ ಸುಭಾಸ್ ಹಂಚನಾಳ್ ಅವರ ಮನೆಯವರು ಕೂಡ ನಮ್ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಅವರ ಕೃಷಿ ಅನುಭವಗಳನ್ನು ಕೂಡ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಸುಭಾಸ್ ಹಂಚನಾಳ್ ಅವರೇ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ಹೋಮಿಯೋ ಕೃಷಿಯನ್ನು ಎಷ್ಟು ವರ್ಷದಿಂದ ಬಳಸ್ತಾ ಇದ್ರಿ? 2 ವರ್ಷದಿಂದ ಮಾಡತ್ತೀವಿ ಸರ್. 2 ವರ್ಷದಿಂದ ಮಾಡತ್ತಿದ್ರಿ. ಯಾವ ರೀತಿ ಹೋಮಿಯೋ ಕೃಷಿಯನ್ನ ತಾವು ಅಳವಡಿಸಿಕೊಂಡ್ರಿ ಅಂತ ಹೇಳ್ತೀರಿ? ಮಲ್ಲ ಕೆಮಿಕಲ್ ಮಾಡ್ತಿದ್ದೇವೆ, ಹಿಂಗಾಗಿ ಅದು ಲಾಸ್ ಹೋಗ್ಲಾತು, ಮತ್ತೆ ಮಾಲು ಕಡಿಮೆ ಮಾಡ್ಲಾತು. ಹಿಂಗಾಗಿ ನಮ್ಮ ಗ್ರೀಸ್ ಬದ್ದು ಭೇಟಿ ಆದೇವೆ. ಹಿಂಗಾಗಿ ಅವರು ಬೀಜೋಪಚಾರದಿಂದ ಮಾಡುವ ಸರಿಯಾಗಿ ಹೋಗ್ತದೆ ತಂದ್ರೆ ಅಟ್ಯಾಕ್ ಮಾಡ್ಕೊಂಡು ಹೊರಟೇವೆ ನಾವು. ಈ ಬೀಜೋಪಚಾರದಿಂದ ಮಾಡತ್ತೀರಿ? ಮೊದಲು ಯಾವ ಬೆಳೆಯಲ್ಲಿ ನೀವು ಈ ಹೋಮಿಯೋ ಕೃಷಿಯನ್ನ ಅಳವಡಿಸಿಕೊಂಡ್ರಿ? ಮೆಕ್ಕೆಜೋಳ. ಬೀಜೋಪಚಾರ ಯಾವ ರೀತಿ ಮಾಡಿದ್ರಿ ಅದನ್ನ? ಬೀಜೋಪಚಾರದಿಂದ ಒಂದು ಬಾಟ್ಲಿ ಔಷಧ ಕೊಟ್ಟಿದ್ವಿ, ಅದನ್ನ ಮೆಕ್ಕೆಜೋಳ ಹಚ್ಚಿ ಒಂದು 10-15 ಮಿನಿಟ್ ಒಣಗಿಸಿ ಬಿತ್ತಿದ್ದೇವೆ. ಅಂದ್ರೆ ನೆರಳಿನಲ್ಲಿ ಒಣಗಿಸಿದ್ರಿ? ಇಳುವರಿ ಚಲೋ ಬಂತು. ಅದ್ರ ಬಿತ್ತನೆಯನ್ನ ಯಾವ ರೀತಿ ಮಾಡಿದ್ರಿ? ಅಂದ್ರೆ ಸಾಲಿನಿಂದ ಸಾಲಿಗೆ ಮತ್ತು ಬೀಜದಿಂದ ಸಾಲಿನಿಂದ ಸಾಲಿಗೆ 18 ಇಂಚ್ ಇಟ್ಟೆವು. ಹೌದ್ರಿ. ಈಗ ಸಾವಯವದಲ್ಲಿನ ನೀವು ಮಾಡ್ತಾ ಇದ್ರಿ ಈಗ ಹೋಮಿಯೋ ಕೃಷಿಯನ್ನ, ರಾಸಾಯನಿಕ ಯಾವ ಗೊಬ್ಬರಗಳನ್ನ ಹಾಕಂಗಿಲ್ಲ ಈಗ. ಈಗ ಸಾವಯವದಲ್ಲಿ ಬೆಳೆಯೋದಕ್ಕ ಮತ್ತ ರಾಸಾಯನಿಕ ಬೆಳೆಯೋದಕ್ಕ ವ್ಯತ್ಯಾಸ ಕಂಡು ಬಂದಿರ್ಬೇಕಲ್ರಿ ನಿಮ್ಗೆ? ಕಂಡು ಬಂದೈತೆ ವ್ಯತ್ಯಾಸ ಬಹಳ. ಹೋದ ವರ್ಷ ಮೆಕ್ಕೆಜೋಳ ಹಾಕಿದೇವ್ರಿ, ಒಂದ್ ಪ್ಯಾಕೆಟ್ ಹನ್ನೆರಡು ಕಟ್ಟಾಯ್ತು. ಈ ಸಲ ನಾವು ಸಾವಯವ ಮಾಡಿವಲ್ಲ ಹೋಮಿಯೋಪತಿ 20 ಕಟ್ಟಾಯ್ತು 4 ಕಿಲೋ ಬೀಜಕ್ಕೆ. ವ್ಯತ್ಯಾಸ ಕಮ್ಮಿ ಆಯ್ತು, ಖರ್ಚು ಕಡಿಮೆ ಆಯ್ತು. ಖರ್ಚು ಕಡಿಮೆ ಆಗೈತಿ. ಈಗ ಮೆಕ್ಕೆಜೋಳದೊಳಗ ಈ ಪಾಲ್ ಸೈನಿಕ ಹುಳುವಿನ ಮತ್ತೆ ಲದ್ದಿ ಹುಳುವಿನ ಕಾಟ ಅಂತ ಇರ್ತೈತಿ, ಅದಕ್ಕೂ ಯಾವ ಔಷಧಗಳನ್ನ ತಾವು ಬಳಸಿದ್ರಿ? ನಾವು ಇವತ್ತು ಆರ್ಗ್ಯಾನಿಕ್ ಬಳಸ್ತೇವೆ. ಆರ್ಗ್ಯಾನಿಕ್ ಅಂದ್ರೆ ಇವ್ರು ಹೋಮಿಯೋ ಔಷಧಗಳನ್ನ ಬಳಸಿರಿ, ಅದು ಕಂಟ್ರೋಲ್ ಆಯ್ತು. ಅಂದ್ರೆ ಈಗ ರಾಸಾಯನಿಕ ಬಳಸಿದಂತ ಬೆಳೆಗಳಿಗೆ ಈ ಹೋಮಿಯೋ ಕೃಷಿಯನ್ನ ಬಳಸಿದಂತ ಬೆಳೆಗಳಿಗೆ ವ್ಯತ್ಯಾಸ ಕಂಡಿರ್ಬೇಕಲ್ರಿ ತಾವು? ನಮ್ಮ ತಮ್ಮ ಕೆಮಿಕಲ್ ಯೂಸ್ ಮಾಡ್ತಾರೆ, ನಮ್ಮ ಆರ್ಗ್ಯಾನಿಕ್ ಮಾಡೋದು, ಅದಕ್ಕೆ ಬಹಳ ವ್ಯತ್ಯಾಸ. ಅಂದ್ರೆ ಎಲೆಗಳಲ್ಲಿ ಮತ್ತೆ ಅಂದ್ರೆ ಇವು ನೀವ್ ಏನ್ ಹೇಳ್ತಾ ಇದೀರ ಅಂದ್ರೆ ಈಗ ಇವು ಹೋಮಿಯೋ ಕೃಷಿ ಬಳಸಿದಕ್ಕ ಎಲೆಗಳು ಅಗ್ಲವಾಗಿ ಮುದ್ದಾಗಿ ಬರ್ತಾವ, ಹಸಿರು ಹೆಚ್ಚಾಗಿರ್ತದೆ ಅಂತ ಹೇಳ್ತಾ ಇದಿರ್ತಾವ. ಈ ರಾಸಾಯನಿಕದಲ್ಲಿ ಅವು ಕಡಿಮೆ ಇರ್ತೈತಿ. ಮತ್ತೆ ಇಳುವರಿ ವ್ಯತ್ಯಾಸನು ನೀವು ಕಂಡ್ರಿ. ಈ ಮೆಕ್ಕೆಜೋಳದಲ್ಲಿ ಆಯ್ತು, ಮತ್ತೆ ತೊಗರಿಯಲ್ಲಿ ಯಾವ ರೀತಿ ನೀವು ಕೆಮಿಕಲ್ ಯೂಸ್ ಮಾಡಿಲ್ರಿ? ಹೌದ್ರಿ. ಈಗ ತೊಗರಿಯಲ್ಲಿ ತಾವು ಬಳಸಿರಿ ಬೀಜೋಪಚಾರದಿಂದ ಬಳಸಿರಿ ಅಂತ ಹೇಳಿದ್ರಿ, ಅದ್ರ ಸಾಲದಿಂದ ಸಾಲಕ್ಕ ಯಾವ ತರ ನೀವು ಬಿತ್ತನೆ ಮಾಡಿ? ಸಾಲಕ್ಕ 3 ಪುಟ್ ಇಟ್ಟು. 3 ಪುಟ್ ಬೀಜದಿಂದ? ಬೀಜಕ್ಕೆ 4-5 ಪಟ್ಟು ಹಿಂಗಿಟ್ಟು. ಹೌದು. ಮತ್ತೆ ಈಗ ಈ ತೊಗರಿಯಲ್ಲಿನೂ ಏನಾದ್ರು ವ್ಯತ್ಯಾಸ ಕಂಡಿರ್ಬೇಕಲ್ಲ, ಅಂದ್ರೆ ನಿಮ್ಮ ಹೊಲದ ಪಕ್ಕದಲ್ಲಿ ಯಾರಾದ್ರೂ ರಾಸಾಯನಿಕ ಬೆಳಿತಿರ್ತಾರ, ಅಂದ್ರೆ ನೀವು ಸಾವಯವದಲ್ಲಿ ಅಂದ್ರೆ ಅದ್ರ ಜೊತೆ ಹೋಮಿಯೋ ಕೃಷಿಯನ್ನ ತಾವು ಅಳವಡಿಸಿಕೊಂಡ್ರಿ, ಅವ್ರು ಬೆಳೆದಂತ ಬೆಳೆಗ ನೀವು ಬೆಳೆದಂತ ಬೆಳೆಗೂ ವ್ಯತ್ಯಾಸವನ್ನ ಏನಾದ್ರು ಕಾಣಬಹುದಲ್ಲ? ಅಂದ್ರೆ ಯಾವ ರೀತಿಯಾದ ವ್ಯತ್ಯಾಸವನ್ನು ಕಾಣಬಹುದು? ಸ್ವಲ್ಪ ಕಾಯಿ ಕಡಿಮೆ ಆಗ್ಯದ, ನಮ್ ಕಾಯಿ ಸ್ವಲ್ಪ ಜಾಸ್ತಿ ಅದ. ಕಾಯಿಗಳಲ್ಲಿ ವ್ಯತ್ಯಾಸವನ್ನು ಕಂಡ್ರಿ. ಈ ಮುಂಚೆ ನೀವು ರಾಸಾಯನಿಕದಲ್ಲಿ ಬೆಳೆದಿದ್ರಿ ನೀವು ತೊಗರಿಯನ್ನ, ಆ ತೊಗರಿಗೆ ಈ ಹೋಮಿಯೋ ಕೃಷಿಯಲ್ಲಿ ಬೆಳೆದಂತ ತೊಗರಿಗೆ ಏನಾದ್ರು ಕಾಳುಗಳಲ್ಲಿ ಮತ್ತು ಇಳುವರಿಯಲ್ಲಿ ವ್ಯತ್ಯಾಸ ಕಾಣಬಹುದಲ್ಲ? ಕಾಳ್ಪಿಂಡ್ ಐತಿ ಅಂದ್ರೆ ಕಂದ ಕಾಳ ಅಂತ ಯಾವ್ದು ಕೆಮಿಕಲ್ ಯೂಸ್ ಮಾಡ್ತಿದ್ವಿ ಅಂದ್ರೆ ಈ ಕಾಳುಗಳಲ್ಲಿ ದಪ್ಪ ಮತ್ತು ಸುರಕ್ಷಿತವಾಗಿದ ತಾವ್ ಹೇಳ್ತಾ ಇದ್ರಿ. ಈಗ ಈ ಹೋಮಿಯೋ ಕೃಷಿಯಲ್ಲಿ ತೊಗರಿನ ತಾವ್ ಬೆಳೆದ್ರೆ ಕಾಳುಗಳು ಪಿಂಡ ಆಗೈತಿ ದಪ್ಪ ಆಗೈತಿ ಅಂತ ಹೇಳಿದ್ರಿ, ಇದರಲ್ಲಿ ನೀವು ಇನ್ನು ರಾಶಿಯನ್ನು ಮಾಡಿಲ್ಲ, ಅದನ್ನ ಇನ್ನು ಈಗ ಮೆಕ್ಕೆಜೋಳ ರಾಶಿ ಮಾಡ್ರಿ. ಈ ಮೆಕ್ಕೆಜೋಳದಲ್ಲಿ ಅವುಗಳ ಕಾಳ ಸೈಜ್ ಮತ್ತು ತನಿಗಳ ಸೈಜ್ ಪಿಂಡ್ ಬಂದೈತಿ, ಕಾಳ ಆಗೈತಿ. ಅದೇ ರೀತಿ ಹೋಮಿಯೋ ಕೃಷಿಯನ್ನ ಅಳವಡಿಸಿಕೊಂಡಿಂದ ತಮಗ ಹೆಚ್ಚಿನ ಲಾಭವನ್ನು ಪಡೆದಿರಿ ಅಂತ ಪಡೆದಿದ್ದೇವೆ ಸರ್. ತುಂಬಾ ಸಂತೋಷ ಗೌರಮ್ಮ ಸುಭಾಷ್ ಸಂಚನಾಳ್ ಅವರೇ. ಅದೇ ರೀತಿ ನಮ್ಮ ರೈತರು ತಮ್ಮ ಜೊತೆ ಮಾತಾಡ್ಬೇಕಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 8050-220616. ಆತ್ಮೀಯರಿ, ಗೌರಮ್ಮ ಸುಭಾಷ್ ಹಂಚನಾಳ್ ಅವರ ನಂಬರ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 8050-220616. ಈ ನಂಬರ್ ಕರೆ ಮಾಡಿ ಗೌರಮ್ಮ ಸುಭಾಷ್ ಹಂಚನಾಳ್ ಅವರ ಜೊತೆ ಮಾತಾಡಿ ಅವರಿಂದ ಮಾಹಿತಿಯನ್ನ ಪಡೆಯಬಹುದು. ಗೌರಮ್ಮ ಸುಭಾಷ್ ಹಂಚನಾಳ್ ಅವರೇ ಮತ್ತು ಸುಭಾಷ್ ಹಂಚನಾಳ್ ಅವರೇ, ಇಲ್ಲಿ ತನಕ ತಮ್ಮ ಕೃಷಿ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ತೊಗರಿ ಮತ್ತು ಮೆಕ್ಕೆಜೋಳ ಬೆಳೆಯಲ್ಲಿ ಹೋಮಿಯೋ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಅತಾಲಟಿ ಗ್ರಾಮದ ಗೌರಮ್ಮ ಸುಭಾಷ್ ಹಂಚನಾಳ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಸಿದ್ದರಾಯ್ ಎನ್ ಸಾಳುಂಕೆ. ಇನ್ನು ಮುಂದೆ ಕೇಳಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೋಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆ. ಮಾತುಕತೆಯನ್ನ ನಡೆಸಿಕೊಡುವವರು ಸಿದ್ದರಾಯ್ ಎನ್ ಸಾಳುಂಕೆ. ಆತ್ಮೀಯರೇ, ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ ಅವರು ಕೂಡ ಅದಾರ. ಇವತ್ತಿನ ಕಾರ್ಯಕ್ರಮದೊಳಗ ಗೌರಮ್ಮ ಸುಭಾಷ್ ಹಂಚನಾಳ್ ಅವರು ಯಾವ ರೀತಿ ಹೋಮಿಯೋ ಕೃಷಿಯನ್ನ ಮಾಡುವುದಕ್ಕೆ ಒಪ್ಪಿಕೊಂಡ್ರು ಮತ್ತು ಅವರು ಯಾವ ರೀತಿ ಪ್ರಯೋಗ ಮಾಡಿದ್ದಾರ ಅನ್ನೋದ್ರ ಬಗ್ಗೆ ಅವರದೇ ಆದಂತಹ ವಿಚಾರಗಳನ್ನ ಈಗ ಅವರಿಂದ ಕೇಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ ಸರ್. ಗೌರಮ್ಮರದ್ದು ಇಲ್ಲೇ ತೋಟ ತಲಟ್ಟಿ ಹತ್ರ. ಅವರು ಸುಮಾರು 2 ವರ್ಷದಿಂದ ನಮಗೆ ಪರಿಚಯ. ಮತ್ತು ಅವ್ರಿಗೆಲ್ಲ ನಾವು ಕೆಲವೊಂದು ಮಾರ್ಗದರ್ಶನ, ಮೆಡಿಸಿನ್ ಯಾವ್ದು ಬಳಸಬೇಕು ಏನು, ಪ್ರತಿಯೊಂದನ್ನು ಮಾರ್ಗದರ್ಶನ ಮಾಡ್ಕೊತ ಬಂದಿದ್ದೀವಿ. ಮೊದಲನೇದಾಗಿ ಅವರು ತೊಗರಿಗೂ ಬಳಸ್ತಿದ್ರು, ಆಮೇಲೆ ಜೋಳಕ್ಕೂ ಬಳಸ್ತಿದ್ರು. ಅದಕ್ಕಿಂತ ಮುಂಚೆ ಕಬ್ಬನ್ನು ಹಾಕಿದ್ರು, ಕಬ್ಬಿಗೂ ಸದ್ಯಕ್ಕೆ ಕುಡಿದ್ದೆ ನಾವು. ಕಬ್ಬಿನಲ್ಲಿನೂ ಕೂಡ ಇಳುವರಿ ಬಂದೈತದ ಸ್ಟಾರ್ಟಿಂಗ್. ಇತ್ತಿತ್ತಲಾಗೆ ಈ ವರ್ಷ ಅವರು ಮೆಕ್ಕೆಜೋಳಕ್ಕೆ ಮತ್ತು ತೊಗರಿಗೆ ಬಳಸಿದ್ದಾರೆ. ತೊಗರಿದ ಇನ್ನೂ ರಾಶಿ ಆಗಿಲ್ಲ, ಬಟ್ ಮೆಕ್ಕೆಜೋಳದ ರಾಶಿ ಆಗೈತೆ. ಅವ್ರ ರಾಶಿಗೆ ನಾನು ಹೋಗಿದ್ದೆ, ನೋಡ್ಲಿಕ್ಕೆ ಹೋಗಿದ್ದೆ, ಚೇಂಜಸ್ ಬದಲಾವಣೆ ಕಾಳು ಯಾವ ರೀತಿ ಆಗ್ಯದ ಏನು ಅಂತಂತಂತೇಳಿ. ಮತ್ತು ತೆನೆ ಎಲ್ಲ ಫುಲ್ ಹೆಲ್ದಿ, ಮತ್ತು ತೆನೆ ತುಂಬ ಕಾಳು. ಇವು ಕೆಲವೊಂದು ಏನಾಗ್ತಾವೆ, ರಾಸಾಯನಿಕ ಬಳಸಿದ್ದು ಸ್ಟಾರ್ಟಿಂಗಿಂದ ದಪ್ಪ ಇರ್ತಾವೆ ಕಾಳು, ಮುಂದೆ ತೆನೆ ತುದಿ ಹೊದಂಗೆ ಕಾಳು ಸಣ್ಣ ಆಗಿಬಿಡ್ತಾವೆ. ಇದರಲ್ಲಿ ಒಂದು ವ್ಯತ್ಯಾಸ ನಾನೇನು ಕಂಡುಕೊಂಡೆ ಈ ಹೋಮಿಯೋಪತಿ ಒಳಗೆ ಹತ್ತಂದ್ರೆ, ಸ್ಟಾರ್ಟಿಂಗ್ ಏನು ಥಿಕ್ನೆಸ್ ದಪ್ಪ ಕಾಳು ಇರ್ತೈತಿ, ತುದಿ ತನಕನೂ ಅದೇ ಥರನೇ ದಪ್ಪ ಥಿಕ್ನೆಸ್ ಕಾಳು ಇತ್ತು. ಪೂರ್ತಿ ರಾಶಿ ಆಗೋ ತನಕ ಎಲ್ಲ ಪೂರ್ತಿ ನೋಡಿ ಬಂದಿದ್ದೆ ನಾನು. ನನಗೆ ಆ್ಯಕ್ಚುಲಿ ನನಗೆ ಆಶ್ಚರ್ಯ ಅನಿಸ್ಬಿಟ್ಟದ ಅವ್ರಿಗೆ. ಅದರಲ್ಲಿ 2 ಥರ ನಾನು ಔಷಧ ಕೊಟ್ಟಿದ್ದೆ, ಒಂದು ಬೀಜೋಪಚಾರ ಔಷಧ ಕೊಟ್ಟಿದ್ದೆ, ಆಮೇಲೆ ನಂತರ ಈ ಸುಳಿಯಲ್ಲಿ ಹುಳ ಬರುತ್ತೆ ಸಣ್ಣದಾರ ಅದಕ್ಕೆ, ಮತ್ತು ಅದ್ರ ಜೊತೆಗೆ ನಾನು ಗ್ರೋತ್ ಪ್ರಮೋಟರ್ ಆಗಿನ ಔಷಧ ಕೊಟ್ಟಿದ್ದೆ. 2 ಚೆನ್ನಾಗಿ ಕೆಲಸ ಮಾಡಿದ್ದಾವೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಹೋಮಿಯೋ ಕೃಷಿ ಅವ್ರು 2 ವರ್ಷದಿಂದ ಯೂಸ್ ಮಾಡತ್ತಾರಲ್ಲ, ಪ್ರತಿಯೊಂದು ಏನೇ ಮಾಡ್ಬೇಕಾದ್ರೂ ಅವ್ರಿಗೆ ಸಲಹೆ ಮಾರ್ಗದರ್ಶನ ಕೊಡ್ತಾ ಬರ್ತೀವಿ. ಮತ್ತು ಅವ್ರಿಗೆ ಏನೋ ಸಮಸ್ಯೆ ಇದ್ರೂ ಕೇಳ್ತಾರೆ ಅವರು, ಯಾವ ರೀತಿ ಇದನ್ನು ಮಾಡಬೇಕು, ಹೆಂಗೆ ಏನು ಅಂತೇಳಿ ಆ ರೀತಿ ಅವ್ರಿಗೆ ಸಲಹೆ ಸೂಚನೆ ಕೊಡತ್ತೀವಿ. ಅವರು ರೀಸೆಂಟ್ಲಿ ಈ ಸರಿ ಅವರು ಕೃಷಿ ಹೊಂಡ ಮಾಡಿಕೊಂಡು ತೋಟಗಾರಿಕೆಯಲ್ಲಿ ಒಂದು ಸ್ವಲ್ಪ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ವೆಜಿಟೇಬಲ್ ತರಕಾರಿ ಅವೆಲ್ಲ ವಿಷಮುಕ್ತ ಆಹಾರ ಬೆಳೆದು ಗ್ರಾಹಕರಿಗೆ ಹೋಗುವಂಗೆ ಆಗಬೇಕು, ರೈತರು ಲಾಭದಾಯಕ ಕೃಷಿ ಮಾಡಬೇಕು, ವಿಷಮುಕ್ತ ಆಹಾರ ತಿನ್ನಬೇಕು, ರೋಗ ಮುಕ್ತದಿಂದ ಇರಬೇಕು ಅನ್ನೋದು ಒಂದು ಆಸೆ. ಅದೆಲ್ಲರೂ ರೈತರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ವಿಷಮುಕ್ತ ಆಹಾರ ಬೆಳೆಯೋದ್ರಿಂದ ದೇಶವೇ ವಿಷಮುಕ್ತವಾಗಿ ಮಾಡ್ಬೋದು ಅಂಥೇಳಿ ಉದ್ದೇಶ ಇಟ್ಕೊಂಡು ಅವ್ರಿಗೂ ಕೂಡ ಮಾರ್ಗದರ್ಶನ ಕೊಡ್ತಾ ಬಂದಿದ್ದೀವಿ. ಇವತ್ತು ನಾವು ಒಂದರಲ್ಲೇ ರಿಸಲ್ಟ್ ತಕ್ಕೊಳ್ಳೋದಲ್ಲ, ಹಲವಾರು ಥರ ಬೆಳೆಗಳಿರ್ತಾವೆ. ಒಣ ಬೇಸಾಯದಲ್ಲಿ ಬೆಳೀತಕ್ಕಂಥ ಬೆಳೆಗಳಿರ್ತಾವೆ, ತೋಟಗಾರಿಕೆ ಬೆಳೆ ಇರ್ತಾವೆ, ಮತ್ತು ಈ ತರಕಾರಿ ಹಣ್ಣಿನ ಬೆಳೆಗಳು ಪ್ರತಿಯೊಂದಕ್ಕೂ ಅದಕ್ಕೆ ಹೋಮಿಯೋದಲ್ಲಿ ಔಷಧ ಇದೆ. ಮತ್ತು ಹೋಮಿಯೋ ಬಳಸೋದ್ರಿಂದ, ಹೋಮಿಯೋ ಬಳಸಿರ್ತಕ್ಕಂಥ ಆಹಾರ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಸುಧಾರಿಸ್ತಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ಸು ಹೆಚ್ಚಿಗೆ ನಾವೇನು ಮಾಡ್ತೀವಿ, ರೈತರನ್ನೇ ಎಜುಕೇಟ್ ಮಾಡಿಬಿಡತ್ತೀವಿ, ಅದರ ಫಲಿತಾಂಶ ಅವರು ಹೇಳ್ತಾರೆ. ಇದು ನಾವೇನು ಹೇಳಂಗಿಲ್ಲ, ಬಟ್ ನಮ್ದೊಂದು ಸೇವೆ, ನಾವು ಏನು ಮಾಡಕತ್ತೀವಿ ಹಿಂಗಾದ ಮಾಡಿ ನೋಡ್ರಿ ಅತ್ತೀವಿ, ಸರಿ ಅನಿಸಿದ್ರೆ ಮುಂದುವರಿರಿ. ಅದಕ್ಕೆ ಆ ನಿಟ್ಟಿನಲ್ಲಿ ನಡೆದದ. ಮುಂದೊಂದು ದಿವಸ ಮೊದಲಿಂದ ಏನು ಹಳೆಯ ಟ್ರೆಡಿಷ್ನಲ್ ಹಳೆಯ ವಿಷಮುಕ್ತ ಆಹಾರ ಹೆಂಗೆ ಬೆಳೀತಿದ್ರು ಅದು ಮತ್ತೆ ಮರಳಿ ಬರಲಿ ಅನ್ನೋದು ನಮ್ಮ ಆಸೆ. ರೈತ ಬಾಂಧವರೇ, ಏನೇ ಕೃಷಿ ಸಂಬಂಧಪಟ್ಟ ಮಾಹಿತಿ ಬೇಕಾದರೆ, ಕೃಷಿ ಯಂತ್ರೋಪಕರಣ ಆಗಿರ್ಬೋದು, ಹೋಮಿಯೋಪತಿ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾದರೆ ಮಾಹಿತಿ ಆಗಿರ್ಬೋದು, ಮತ್ತು ಇನ್ನಿತರ ವೈಜ್ಞಾನಿಕ ತಂತ್ರಜ್ಞಾನ ಅಳವಡಿಕೆ ಕೃಷಿಯಲ್ಲಿ ಏನೇ ಇದ್ರೂ ಕೂಡ ಒಟ್ಟು ಕೃಷಿ ಸಂಬಂಧಿತ ಮಾಹಿತಿಗಾಗಿ ನಾನು ಸದಾ ನಿಮ್ಮ ಜೊತೆ ಇರ್ತೇನೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸೋಂಥ ಕೆಲಸ ಮಾಡ್ತೀನಿ. ನಮ್ಮ ಸಂಪರ್ಕ ಮಾಡಬೇಕಾದ್ರೆ 9902133996 ಈ ನಂಬರ್ಗೆ ಕರೆ ಮಾಡ್ಬೋದು, ತಮ್ಮ ಸಮಸ್ಯೆ ಹೇಳ್ಬೋದು. ಸಾಧ್ಯ ಆದಷ್ಟು ನಮ್ಮ ಕಡೆಯಿಂದ ಆ ಸಮಸ್ಯೆಗೆ ಪರಿಹಾರ ಒದಗಿಸ್ಲಿಕ್ಕೆ ನಾನು ತಯಾರಿದ್ದೇನೆ. ಆತ್ಮೀಯರೇ, ಗೌರಮ್ಮ ಮತ್ತು ಸುಭಾಷ್ ಸಂಚನಾಳ್ ಅವರು ಏನು ಇವತ್ತು ವಿಷಮುಕ್ತವಾದಂತಹ ಒಂದು ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳುವಂತಹ ಒಂದು ವಿಚಾರಕ್ಕೆ ತಮ್ಮನ್ನ ತಾವು ಹೋಮಿಯೋ ಕೃಷಿಗೆ ಅಳವಡಿಸಿಕೊಂಡಿದ್ದಾರೆ, ಅದೇ ರೀತಿ ತಾವು ಅವರನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿ ತಾವು ಕೂಡ ಇಂತಹ ಪ್ರಯೋಗದೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡ್ರೆ ಒಳ್ಳೆಯದಾಗ್ತದ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೋಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಸಿದ್ದರಾಯ್ ಎನ್ ಸಾಳುಂಕೆ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು. ದಿನ

ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನವನ್ನ ಮುನ್ಸೂಚನೆ ನೋಡಿಕೊಂಡು ಬಿಡಿಸಬೇಕು. ಇನ್ನು ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನ ತಿಳಿದುಕೊಂಡು ಕೊಯ್ಲು ಮಾಡಲು ತಿಳಿಸಲಾಗಿದೆ. ಕಟಾವು ಮಾಡಿದ ಶೇಂಗಾ ಕಾಳುಗಳು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಗುಣಮಟ್ಟವನ್ನು ಕಾಪಾಡಬಹುದು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಬದನೆಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲು ಫ್ಲಾನೋಫಿಕ್ಸ್ 1 ಮಿಲಿಲೀಟರ್ ಪ್ರತಿ 4 ಲೀಟರ್ ನೀರಿಗೆ ಮತ್ತು 1 ಗ್ರಾಂ ಬೋರಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಪ್ರಸ್ತುತ ವಾತಾವರಣದಲ್ಲಿ ಮಾವಿನ ಬೆಳೆಯಲ್ಲಿ ಬೂದಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಚಳಿಗಾಲ ಇರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬ್ಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬೇಕು. ಇನ್ನು ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನ ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನ ಆದಷ್ಟು ಬೇಗ ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ತಿಳ್ಕೊಂಡ್ವಿ. ರೈತ ಬಾಂಧವರು ಇಂದು ಸಾಕಷ್ಟು ವಿಚಾರಗಳನ್ನು, ಅಂತಂದರೆ ಮುಖ್ಯವಾಗಿ ಹೋಮಿಯೋ ಕೃಷಿ ಸರಣಿ ಕಾರ್ಯಕ್ರಮವನ್ನು ತಿಳ್ಕೊಂಡ್ವಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಹವಾಮಾನ ವರದಿಯನ್ನು ಕೇಳಿದ್ವಿ. ಈಗ ಕೇಳೋಣ ಕೆಲವು ಪರಿಸರ ಗೀತೆಯನ್ನು. Thank you. ಬಿಡಲಾಗದ ಬಂಧ ನೆಲ ಜಲ ಕಾಡಿನ ಸಂಬಂಧ ಬಿಟ್ಟರು ಬಿಡಲಾಗದ ಬಂಧ ಚಿಮಣಿ ಮುಗಿದ ಹೊಗೆಯ ಕವಿದ ಉಸಿರ ಬಿಗಿತ ಸಾಕು ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಎಂದು ಬೇಕು ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಎಂದು ಬೇಕು ಕಾಡು ಬೇಕು ಕಾಡು ಬೇಕು ಎಂದು ಕಾಡಬೇಕು ನಾಡನುಳಿಸಿ ಕಾಡ ನಳಿಸುವವರ ಕಾಡಬೇಕು ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ ನಡುವೆ ಹರಿವ ಹೊನಲು ಇಳಾಗೀತವನ್ನು ಹಾಡಿ ಗಗನ ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ ನಡುವೆ ಹರಿವ ಹೊನಲು ಇಳಾಗೀತವನ್ನು ಹಾಡಿ ನಮ್ಮನೆಲ್ಲ ಪೋಷಿಸುತ್ತಿದೆ ಜೀವ ಜಲವ ನೋಡಿ ಅರಿಯದಿರುವಿರೆಂತು ಈಗಾರುಡಿಗನ ನೋಡಿ ಅರಿಯದಿರುವಿರೆಂತು ಈಗಾರುಡಿಗನ ನೋಡಿ ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು ನಾಡನುಳಿಸಿ ಕಾಡ ನಳಿಸುವವರ ಕಾಡಬೇಕು ಮರಗಳಿರಲು ನಮಗೆ ಜೀವ ರಕ್ಷೆ ಮರೆತು ದೂರ ಹೋಗಬೇಡಿ ಜೀವಿ ಪ್ರಕೃತಿ ಕಕ್ಷೆ ಮಳೆಯ ಕರೆವ ಮರಗಳಿರಲು ನಮಗೆ ಜೀವ ರಕ್ಷೆ ಮರೆತು ದೂರ ಹೋಗಬೇಡಿ ಜೀವಿ ಪ್ರಕೃತಿ ಕಕ್ಷೆ ಅಳಿಸಿ ಮೂರ್ಖರಾಗಬೇಡಿ ಹಸಿರು ಕೊನ್ನ ನಕ್ಷೆ ಕಟುಕರನ್ನು ದೂರ ಬಿಡಲು ಹಿಂದೆ ತೊಡಿರಿ ದೀಕ್ಷೆ ಕಟುಕರನ್ನು ದೂರ ಬಿಡಲು ಹಿಂದೆ ತೊಡಿರಿ ದೀಕ್ಷೆ ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು ನಾಡನುಳಿಸಿ ಕಾಡ ನಳಿಸುವವರ ಕಾಡಬೇಕು ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು ನಾಡನುಳಿಸಿ ಕಾಡ ನಳಿಸುವವರ ಕಾಡಬೇಕು ರೈತ ಬಾಂಧವರೇ, ಇದುವರೆಗೆ ನೆಲಜಲ ಪರಿಸರ ಕುರಿತಾದಂತಹ ಹಾಡುಗಳನ್ನು ಕೇಳ್ತೀವಿ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ರೈತ ಬಾಂಧವರೇ, ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತೆಗ್ಗಿಹಾಳ ಗ್ರಾಮದ ಲಕ್ಷ್ಮಮ್ಮ ಕಡಲೂರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚನ್ನು ಎಚ್ಚರಿಕೆಯಿಂದ ಓದಿ. ಕಾಜಿನ ಕಂಬದಾಗ ಮಯವಾದ ಬೇಗ, ಕಾಜಿನ ಕಂಬದಾಗ ಮಯವಾದ ಬೇಗ, ಕಾಜಿನ ಕಂಬದಾಗ ಮಯವಾದ ಬೇಗ, ಕಾಜಿನ ಕಂಬದಾಗ ಮಯವಾದ ಭಾಗ್ಯವಂತೆ ಗಾತರಗೆ ಚೈತ್ರ ಶರಣಂದ ಬೇಗ, ಗಾತರಗೆ ಚೈತ್ರ ಗತರ ಚೇತ್ರ ಶರಣಂದ ಬೇಗ, ಆವಾಸಿಗೆ ಮಾಡೆ ಗದಗೆ ಮಾಡೆ ಆವೇ ನಾಯಡಿಯ ತಲೆ ಗುಂಬ ಬೇಗ, ಆವೇ ನಾಯಡಿಯ ತಲೆ ಗುಂಬ ಬೇಗ, ಆವೇ ನಾಯಡಿಯ ತಲೆ ಗುಂಬ ಬೇಗ, ಆವೇ ನಾಯಡಿಯ ತಲೆ ಗುಂಬ ಬೇಗ. ಸೊಳೆಗೆ ನಿನಗ ಒಳ ಮಾತು ಬೇಗ, ಸೊಳೆಗೆ ನಿನಗ ಒಳ ಮಾತು ಬೇಗ, ಅತ್ತಗ